ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಭಾರತದ ಜೈವಿಕ ತಂತ್ರಜ್ಞಾನ ರಾಜಧಾನಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಅಮೃತ ಗ್ರಾಮ ಯೋಜನೆಯಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ 25 ಲಕ್ಷ ರೂಪಾಯಿ ಹೆಚ್ಚುವರಿ ನೆರವು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಸಿಇಟಿ ಪರೀಕ್ಷಾ ಫಲಿತಾಂಶ ಸಂಜೆ 4 ಗಂಟೆ ನಂತರ ಜಾಲತಾಣಗಳಲ್ಲಿ ಲಭ್ಯ. ಬಳ್ಳಾರಿ, ಗದಗ ಸೇರಿ 12 ಜಿಲ್ಲಾ ಕೇಂದ್ರಗಳಲ್ಲಿ ಟೆನ್ನಿಸ್ ಅಂಗಣಗಳ ನಿರ್ಮಾಣ, ಸಚಿವ ಆರ್ ಅಶೋಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ಇದರಲ್ಲಿ ಶುಂಠಿ ಬೇಸಾಯದಲ್ಲಿ ಗಮನಿಸಬೇಕಾದ ಅಂಶಗಳ ಬಗ್ಗೆ ಮಾತನಾಡುತ್ತಾರೆ ತಜ್ಞರಾದ ಡಾ ಬಿಎಸ್ ಹರೀಶ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಕೊಡಗು ಜಿಲ್ಲೆ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಕೆಳಗರೆ ರಾಜ್ಯದಲ್ಲಿ ಶುಂಠಿಯನ್ನ ಅನೇಕ ಜನ ಬೆಳೆದಿದ್ದಾರೆ, ಬೆಳೀತಿದ್ದಾರೆ. ಮಲೆನಾಡು ಭಾಗಗಳಲ್ಲಿ ಜನಪ್ರಿಯವಾಗಿದ್ದ ಶುಂಠಿ ಈಗ ಅರೆಮಲೆನಾಡು ಮತ್ತು ಬಯಲುಸೀಮೆಗೂ ಹರಡಿದೆ. ಶುಂಠಿಯ ಕೃಷಿ ಕುರಿತಂತೆ ಏನೆಲ್ಲ ವಿಚಾರಗಳಿದ್ದಾವೆ ಇವತ್ತು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡುತ್ತಿದ್ದಾರೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಬಿಎಸ್ ಹರೀಶ್ ಅವರು. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ ಸರ್. ಶುಂಠಿಯ ಚಿತ್ರಣವನ್ನ ಮೊದಲು ಪರಿಚಯ ಮಾಡಿಕೊಡಿ, ಮತ್ತೆ ನಮ್ಮ ರೈತರಿಗೆ ಶುಂಠಿ ಕೃಷಿ ಕುರಿತಂತೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಸಲಹೆ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದೀವಿ. ಎಲ್ಲ ಶ್ರೋತೃಗಳಿಗೂ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಈ ಶುಂಠಿ ಕೃಷಿ ಬಗ್ಗೆ ಒಂದಷ್ಟು ವಿಜ್ಞಾನ, ಒಂದಷ್ಟು ಅನುಭವ, ಮತ್ತೆ ನಾನು ಕಳೆದ 5-6 ವರ್ಷಗಳಿಂದ ಶುಂಠಿ ಕೃಷಿಕರ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿರೋದ್ರಿಂದ ಅದರ ಫಲಶ್ರುತಿಯಾಗಿ ಹೊರಹೊಮ್ಮಿದಂತಹ ಕೆಲವೊಂದು ಅಂಶಗಳನ್ನ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಲ್ರಿಗೂ ಶುಂಠಿ ಬಗ್ಗೆ ಅಷ್ಟೊಂದು ಒಲವು ಅಂದ್ರೆ ಬೇರೆ ಏನೂ ಇಲ್ಲ, ಜಾಸ್ತಿ ದುಡ್ಡು ಬರುತ್ತೆ ಅನ್ನೋದು ಮೂಲ ಕಾರಣ. ಹೌದು, ಈಗ 3-4 ವರ್ಷದ್ದು ಹಿಂದಕ್ಕೆ ಹೋಲಿಸಿದ್ರೆ ಈ ವರ್ಷದ ಶುಂಠಿಯ ಒಂದು ಪ್ರದೇಶ ಅಥವಾ ಏರಿಯಾ ವಿಸ್ತರಣೆಯನ್ನ ನೋಡಿದ್ರೆ ನಾವು 4-5 ಪಟ್ಟು ಜಾಸ್ತಿ ಆಗಿದೆ ಸರ್. ಹಂಗಾಗಿ ಈಗ 4-5 ವರ್ಷದ ಹಿಂದೆ ಏನು ಬೆಲೆ ಇತ್ತು ಅದೇ ಬೆಲೆನ ನಾವು ನಿರೀಕ್ಷೆ ಮಾಡೋದು ಕಷ್ಟ ಆಗಿದೆ ಸರ್. ಈಗ ಎಲ್ರೂ ಆಸೆಯಿಂದ ಶುಂಠಿ ಬೆಳೀತಾರೆ, ಜಾಸ್ತಿ ದುಡ್ಡು ಮಾಡಬಹುದು ಒಂದು ಪ್ರತೀತಿ ಇತ್ತು, ಅದು ನಿಜವಾಗಿತ್ತು ಕೂಡ, 2-3 ದಶಕ ಹಂಗೆ ನಡೀತಾ ಇತ್ತದು. ಈಗ ನಮ್ಮ ಕೃಷಿಕರು ಸ್ವಭಾವತಃ ಹೆಂಗೆ ಅಂದ್ರೆ, ನಿಮ್ಗೆ ಯಾರ್ಗಾರು 4-6 ಜನ ರೈತರಿಗೆ ಒಂದು ಬೆಳೆನಲ್ಲಿ ಸ್ವಲ್ಪ ಚೆನ್ನಾಗಿ ಅವರಿಗೆ ಆದಾಯ ಅಥವಾ ಲಾಭ ಬರ್ತಾ ಇದೆ ಅಂದ್ರೆ ಬೇರೆ ಏನು ಯೋಚನೆ ಮಾಡದೆ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಮುನ್ನುಗ್ ಬಿಡ್ತಾರೆ ಸರ್. ಮೂಲ ಸಮಸ್ಯೆ ಶುರುವಾಗದಲ್ಲಿ ಅದೊಂದು, ಮತ್ತೆ ಇನ್ನೊಂದು ಸಮಸ್ಯೆ ಏನಾಗಿದೆ ಈಗ ಅಂದ್ರೆ, ನಾಲ್ಕೈದು ಪಟ್ಟು ಕರ್ನಾಟಕದಲ್ಲಿ ಸಂಪ್ರದಾಯಕ್ಕಿಂತ ವಿಸ್ತೀರ್ಣ ಜಾಸ್ತಿ ಆಗಿದ್ದು ಒಂದ್ ಕಡೆ, ಆದ್ರೆ ಉತ್ತರ ಭಾರತಕ್ಕೆ ಅಥವಾ ಬೇರೆ ಕಡೆಗೆ ನಾವು ಶುಂಠಿನ ಇಲ್ಲಿಂದ ಕಳಿಸ್ತಾ ಇದ್ವಲ್ಲ ಅದರಲ್ಲಿ ಗಣನೀಯವಾಗಿ ಕಡಿಮೆ ಆಗಿದೆ ಸರ್ ಪ್ರಮಾಣ. ಏನಕ್ಕೆ ಅಂದ್ರೆ ಬೇರೆ ರಾಜ್ಯದವರು ಬೆಳೆಯಕ್ ಶುರು ಮಾಡಿದ್ದಾರೆ ಈಗ. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಶುಂಠಿ ಇರಲಿಲ್ಲ ಮೊದಲು, ಈಗ ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಶುಂಠಿ ಇದೆ. ಆಮೇಲೆ ಈಶಾನ್ಯ ರಾಜ್ಯಗಳು ಏನಿದೆ, ಮೇಘಾಲಯ, ಸಿಕ್ಕಿಂ, ಅರುಣಾಚಲ, ಅಲ್ಲಿ ಸಾಕಷ್ಟು ಶುಂಠಿ ಇದೆ. ಇವನ್ ಮಧ್ಯಪ್ರದೇಶದಲ್ಲಿ ಸುಮಾರು ಶುಂಠಿ ಪ್ರದೇಶ ಬಂದಿದೆ. ಹಂಗಾಗಿ ನಿರೀಕ್ಷಿತ ಬೆಲೆ ಸಿಗೋದಿಲ್ಲ ಸರ್ ಈಗ ರೈತರಿಗೆ. ಪರಿಸ್ಥಿತಿ ಈಗಿದೆ. ಈ ಶುಂಠಿ ಬೆಳೆದು ಕೂಡ ನಾವು ಮೊದ್ಲೆಷ್ಟು ಲಾಭ ಅಥವಾ ಆದಾಯ ನೋಡ್ತಿದ್ವಿ ಅಷ್ಟೇ ನೋಡಬೇಕು ಅಂದ್ರೆ ಬಹಳ ಬುದ್ಧಿವಂತಿಕೆ ಬೇಕಾಗುತ್ತೆ ಸರ್. ಈಗ ಮೌಲ್ಯವರ್ಧನೆ ಅಥವಾ ವ್ಯಾಲ್ಯೂ ಅಡಿಷನ್ ಅಂತ ಕರಿತೀವಿ, ಆದ್ರೆ ಎಲ್ಲಾ ರೈತರಿಗೂ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಇನ್ ಕೇಸ್ ಮಾಡಿದ್ರು ಆ ಮೌಲ್ಯವರ್ಧಿತ ಪದಾರ್ಥಗಳಿಗೆ ಸರಿಯಾದ ಮಾರುಕಟ್ಟೆಯನ್ನ ಕಂಡುಕೊಳ್ಳೋದ್ರಲ್ಲಿ ಕೆಲವೊಂದು ಪ್ರಾಯೋಗಿಕವಾದಂತಹ ಸಮಸ್ಯೆಗಳಿದೆ ಸರ್. ಅದಷ್ಟು ಸುಲಭವಾಗಿ ನಮ್ಮ ರೈತರಿಗೆ ಒಗ್ಗೋದಿಲ್ಲ. ಎರಡ್ ಮೂರು ವರ್ಷದಿಂದ ಶುಂಠಿ ಬೆಲೆ ಅಷ್ಟೇನು ಜಾಸ್ತಿ ಇಲ್ಲ ಸರ್, ಕಡಿಮೆನೆ ಇದೆ ನನ್ನ ಅನುಭವದಲ್ಲಿ. ಅದರಲ್ಲೂ ನಮ್ಮ ರೈತರು ಏನು 1,000 ರೂಪಾಯಿಗಿಂತ ಏನಾದ್ರು ಕಡಿಮೆ ಬಂದ್ರೆ, ಎಸ್ಪೆಷಲಿ ಶಿವಮೊಗ್ಗ, ಸಾಗರ, ಆನ್ಮಟ್ಟಿ ಇಂಥ ಪ್ರದೇಶದಲ್ಲಿ ಅವರು ಒಣಶುಂಠಿ ಮಾಡೋದು ಸರ್. ಅದು 1,000 ಕಡಿಮೆ ಆದ್ರೆ ಹಸಿ ಶುಂಠಿಗೆ ಚೀಲಕ್ಕೆ ಬೆಲೆ, ಅಕಸ್ಮಾತ್ 1,000 ಜಾಸ್ತಿ ಇದೆ ಅಂದ್ರೆ ನೀವು ಒಣಶುಂಠಿ ಮಾಡಿದ್ರೆ ನಿಮಗೆ ನಷ್ಟ ಆಗುತ್ತೆ ಅಂತ. ಹಸಿ ಶುಂಠಿಗೆ ದರ ಕಡಿಮೆ ಆದಾಗ ಒಣಶುಂಠಿ ಮಾಡೋ ಒಂದ್ ಪದ್ಧತಿ ಈಗ್ಲೂ ಕೂಡ ಇದೆ. ಆದ್ರೂ ಅಲ್ಲಿ ಏನಾಗಿದೆ ಅಂದ್ರೆ ವಿಪರೀತ ಶುಂಠಿ ಸಿಕ್ಕಿದ್ರಿಂದ ಹೆಚ್ಚೆಚ್ಚು ಜನ ಒಣಶುಂಠಿ ಮಾಡಿ ಗೋದಾಮುಗಳಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ 2-3 ವರ್ಷದಿಂದ. ಅದು ಕೂಡ ಸಾಕಷ್ಟು ಸಂಗ್ರಹ ಇದೆ. ಮತ್ತೆ ಹೊಸ ಶುಂಠಿ 4-5 ಪಟ್ಟು ವಿಸ್ತೀರ್ಣ ಜಾಸ್ತಿ ಆಗಿರೋದ್ರಿಂದ ಈ ವರ್ಷನೂ ಒಳ್ಳೆ ಬೆಲೆ ಶುಂಠಿಗೆ ಸಿಗುತ್ತೆ ಅನ್ನೋದು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಇದೆ ಸರ್. ಶುಂಠಿ ಅಂದ್ರೆ ನಮಗೆ ಒಂದು 4 ಪದದಲ್ಲಿ ಹೇಳಬೇಕು ಅಂದ್ರೆ ಸರ್, ಮಳೆ, ಕಳೆ, ಕೊಳೆ, ಬೆಳೆ, ಈ ಲೇಗಳ ನಡುವೆ ಶುಂಠಿ ಆಟ ಸರ್ ಎಲ್ಲ. ನೋಡಿ, ಈಗ ಶುಂಠಿ ಅಂತ ಒಳ್ಳೆ ಕ್ರಾಪ್ ಆದ್ರೂ ಕೂಡ ಸಾಕಷ್ಟು ರೋಗಗಳು ಕಾಡ್ತವೆ ಶುಂಠಿನ. ಇಷ್ಟೆಲ್ಲ ಚಾಲೆಂಜಸ್ ಇದ್ರು ನಮ್ ರೈತರು ತುಂಬಾ ಚೆನ್ನಾಗಿ ಬೆಳೀತಾರೆ. ಅದ್ರ ಜೊತೆಗೆ ಪ್ರವಾಹದಲ್ಲೂ ಕೂಡ ಕೊಳದ ಸರಿ ಸಾಕಷ್ಟು ಜನ ಕೈ ಸುತ್ತಕೊಂಡಿದ್ದಾರೆ ಶುಂಠಿನಲ್ಲಿ. 4-5 ದಿನ ನೀರ್ ನಿಂತ್ಬಿಟ್ರೆ ಮುಗಿದೋಯ್ತು ಸರ್. ಏನಾಗಿದೆ ಅಂದ್ರೆ ಎಲ್ಲ ರೇಟ್ ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ತಗ್ಗು ಪ್ರದೇಶ ಏನು ಗಣನೆಗೆ ತಗಂದನೆ ಎಲ್ಲಿ ಬೇಕಲ್ಲಿ ಗದ್ದೆಗಳಲ್ಲಿ ಶುಂಠಿ, ಈ ತಗ್ಗು ಪ್ರದೇಶಗಳಲ್ಲಿ ಶುಂಠಿ, ಈ ಸೀಪೇಜ್ ಗಳು ಇರೋ ಕಡೆ ಶುಂಠಿ, ಎಲ್ಲಾ ಕಡೆ ಶುಂಠಿ ಹಾಕಿ ಮಳೆ ಜಾಸ್ತಿ ಆಗಿ ಪ್ರವಾಹದಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಬಹಳಷ್ಟು ಜನ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಸದ್ಯದ ಒಂದು ಶುಂಠಿಯ ಒಂದು ಚಿತ್ರಣ ಸರ್. ಬಟ್ ಇಲ್ಲಿ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಅಧಿಕಾರಿಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ವಿಸ್ತರಣಾ ಕಾರ್ಯಕರ್ತರಿರ್ಬೋದು, ಏನ್ ಮಾಡಬಹುದು ಅಂದ್ರೆ ನನ್ನ ಒಂದು ಅನುಭವದಲ್ಲಿ ಈಗ ಏನಾಗಿದೆ, ಶುಂಠಿ ಬೆಳಿಲಿಕ್ಕೆ ಸಾಧಾರಣ ನಾನ್ ನೋಡಿರೋ ಹಾಗೆ ಅವ್ರದೇ ಜಮೀನು ಅವ್ರದೇ ಬಿತ್ತನೆ ಇದ್ರೆ ಸುಮಾರು 1.5-2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಸರ್ ಎಕರೆಗೆ. ಮೊದಲು ನಮಗೆ ಆ ಶುಂಠಿ ರುಚಿ ತೋರಿಸಿದ್ದು ಕೇರಳದವರು ಸರ್. ಅವರು ಫಸ್ಟ್ ನಮ್ಮ ಕೊಡಗು ಅಥವಾ ಮೈಸೂರು, ಹಾಸನ ಈ ಭಾಗಗಳಲ್ಲಿ ಬಂದು ಗುತ್ತಿಗೆ ತಗೊಂಡು ಶುರು ಮಾಡಿದ್ರೆ ಅದನ್ನ ಅವರು ಆ ಜಾಗಗಳನ್ನ ಬಿಟ್ಟು ಬೇರೆ ಹೊಸ ಹೊಸ ಜಾಗಗಳಿಗೆ ಹೋಗಿದ್ದಾರೆ. ಈ ಕೊಟ್ಟಿರೋರು ಏನ್ ಮಾಡಿದ್ರು ನಮ್ಮ ರೈತರುಗಳು, ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅಷ್ಟು ದುಡಿಮೆ ಮಾಡ್ತಿರ್ಲಿಲ್ಲ ಇವರು. ಹಂಗಾಗಿ ಅವ್ರು ಕೊಡೋ ದುಡ್ಡನ್ನೇ ಬಹಳ ದೊಡ್ಡದು ಅಂತ ಅನ್ಕೊಂಡು ಭೂಮಿ ಕೊಟ್ಟಿರ್ತಾರೆ. ಅವರಿಗೆ ಅದರಲ್ಲಿ ರುಚಿ ಹತ್ತಿದೆ. ಹಂಗಾಗಿ ಅವ್ರು ಬಿಟ್ಟೋದ್ರು ಕೂಡ ಇವರು ಹೊಸದಾಗಿ ಸ್ಟಾರ್ಟ್ ಮಾಡ್ಬಿಟ್ಟಿದಾರೆ ಎಲ್ಲ. ನಮ್ಮವ್ರಿಗೆ ಅನುಭವ ಇಲ್ಲ ಅಂತೇನಿಲ್ಲ, ನಮ್ಮಲ್ಲೂ ಬಹಳಷ್ಟು ಒಳ್ಳೆ ಕೃಷಿಕರು 2 ದಶಕದ ಹಿಂದೆ ಅನುಭವ ಇರಲಿಲ್ಲ, ಒಪ್ಕೋತೀವಿ ಸರ್. ಈಗ ತುಂಬಾ ಎಕ್ಸ್ಟ್ರಾಡಿನರಿ ಫಾರ್ಮರ್ಸ್ ಇದಾರೆ ಶುಂಠಿ ಬೆಳೆಯವರು. ಶಿವಮೊಗ್ಗದಲ್ಲಿ ಶಿಕಾರಿಪುರದ ಹತ್ರ ನಿಂಬೆಗೊಂದಿ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಬಸವರಾಜಪ್ಪ ಅಂತ ಒಬ್ರು ಬಹಳ ಒಳ್ಳೆ ರೈತರು ಸರ್. ಹೆಚ್ಚಿಗೆ ಓದ್ಕೊಂಡಿಲ್ಲ, ಆದ್ರೆ ಒಂದು ಯೂನಿವರ್ಸಿಟಿಗೆ ಸಮ ಅವರು. ಅವರು ಸರ್ ದಿನಕ್ಕೆ ಒಬ್ಬ ರೈತರಾಗಿ ಅಲ್ಲಿ ಎಲ್ಲಾ ಭಾಗಗಳಲ್ಲಿ ಬೆಳೆದಂತ ಶುಂಠಿನ ಅವರು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಟ್ರೇಡಿಂಗ್ ಶುರು ಮಾಡ್ಬಿಟ್ರು. ಅವ್ರು ದಿನಕ್ಕೆ 4-5 ಲಾರಿ ಶುಂಠಿ ಕಳ್ಸರು ನಾರ್ತ್ ಇಂಡಿಯಾಗೆಲ್ಲ. ಅಷ್ಟು ಎದೆಗಾರಿಕೆ ಇದ್ದಂತ ರೈತರು ಸರ್. ಇವತ್ತು ಅವ್ರನ್ನ ನೆನೆಸ್ಕೋಬೇಕು, ಕಳೆದ ತಿಂಗಳಷ್ಟೇ ಅವರು ನಿಧನರಾದ್ರು. ನಾವು ನಮ್ಮ ಕಾರ್ಯಕ್ರಮಗಳಿಗೆ ಅವ್ರನ್ನ ಕರೆಸಿ ಅವ್ರ ಅನುಭವಗಳನ್ನೆಲ್ಲ ನಮ್ಮ ಶುಂಠಿ ರೈತರಿಗೆ ಹೇಳ್ಸಿದ್ವಿ. ಮೊದ್ಲೆಲ್ಲ ಅವ್ರ ಅನುಭವಗಳೆಲ್ಲ ಬಿಟ್ಟೋಗಿದ್ರೆ ದರ ನಮ್ ಕೈಲಿಲ್ಲ ಸರಿ, ಆದ್ರೆ ಗುತ್ತಿಗೆ ತಗೊಂಡು ಜಮೀನ್ನ ಎಕರೆಗೆ 4-5 ಲಕ್ಷದವರೆಗೂ ಖರ್ಚು ಮಾಡೋರು ಇದಾರೆ ಸರ್. ಉತ್ಪಾದನಾ ವೆಚ್ಚ ಯಾಕೆ ಅಷ್ಟೊಂದು ಖರ್ಚು ಮಾಡ್ತಾರೆ, ನಿಜವಾಗ್ಲೂ ಅವ್ರು ಖರ್ಚು ಮಾಡೋದ್ರಲ್ಲಿ ಅರ್ಥ ಇದೆಯಾ ಅಂತ ನಾವು ವೈಜ್ಞಾನಿಕವಾಗಿ ಸಾಕಷ್ಟು ಸರ್ವೆಗಳನ್ನ ಮತ್ತೆ ಕ್ಷೇತ್ರ ಭೇಟಿಗಳನ್ನ ಮತ್ತೆ ಚರ್ಚೆಗಳನ್ನ ಮಾಡಿದಾಗ ನನಗ್ ಗೊತ್ತಾಗಿದ್ದು, ಸುಮಾರು ಒಂದು 60-70% ಅನಗತ್ಯವಾಗಿ ಖರ್ಚು ಮಾಡ್ತಾ ಇದಾರೆ. ಸುಮ್ಮನೆ ಸುರಿಯೋದು ಸರಿ, ಗೊಬ್ಬರಗಳಾಯ್ತು, ಬೇರೆ ಒಳಸುರಿಗಳಾಯ್ತು, ಔಷಧಿಗಳಾಯ್ತು, ಅದೇನು ಒಂದು ಸಮರ್ಥನೆ ಇಲ್ಲ, ಅದಕ್ಕೆ ವೈಜ್ಞಾನಿಕ ಒಂದು ತಳಹದಿನೇ ಇಲ್ಲ ಸರ್. ಯಾರೋ ಮಾಡ್ತಾರೆ ಅಂತ ಅನ್ಕೊಂಡು ಇವರು ಮಾಡೋದು ಕೇರಳದವ್ರು ಮಾಡ್ತಾರೆ ಅಂತ ಇವ್ರು ಮಾಡೋದು. 90% ರೈತರು ನಾನ್ ನೋಡಿರೋ ಪ್ರಕಾರ ಅಂಗಡಿಗೆ ಹೋಗ್ತಾರೆ, ನಮ್ದು ಶುಂಠಿ ಹಳದಿ ಆಗಿದೆ ಅಥವಾ ಶುಂಠಿ ಹುಳ ತಿಂದಿದೆ ಅಂತ ಹೇಳ್ತಾರೆ. ಔಷಧಿ ಕೊಡುವವರಿಗೆ ಅದು ಒಂದು ಜ್ಞಾನ ಇರಬೇಕಾಗುತ್ತೆ ಸರ್, ಅದು ನಿಜವಾಗ್ಲೂ ಸಮಸ್ಯೆ ಇದೆಯಾ, ಇವ್ರು ಹೇಳ್ತಾ ಇರೋದು ಬೇರೆ ಏನಾರ ಇದೆಯಾ ಅಂತ ಅವ್ರು ನೋಡೋದಿಲ್ಲ ಸಾಮಾನ್ಯ. ಊಹೆ ಮಾಡ್ಕೊಂತೀವಿ, ಕೊಳೆ ರೋಗ ಇರ್ಬೋದು ಅಥವಾ ಕಾಂಡ ಕೊರಕ ಇರ್ಬೋದು ಅಥವಾ ಬಾಡ ರೋಗ ಇರ್ಬೋದು, ಸುಮ್ನೆ ನಾವು ಅನ್ಕೋತೀವಿ ಅದಿರ್ಬೋದು ಅಂತ. ಮೂರ್ನಾಲ್ಕು ಅನಗತ್ಯ ಇರತಕ್ಕಂಥವೆಲ್ಲ ಒಟ್ಟಿಗೆ ಕೊಟ್ಬಿಡೋದು. ವ್ಯಾಪಾರಿ ಮನೋಭಾವನೆ ಇರುತ್ತೆ ಸರ್ ಸಾಮಾನ್ಯವಾಗಿ, ನೂರಕ್ಕೆ ಒಂದ್ ಎರಡ್ ಜನ ಮೂರ್ ಜನ ಒಳ್ಳೆಯವ್ರು ಸಿಗ್ತಾರೆ ಹುಡುಕಿದ್ರೆ ಇಲ್ಲ ಅಂತಲ್ಲ, ಬಟ್ ಬೈ ಅಂಡ್ ಲಾರ್ಜ್ ಅವ್ರ ಅಂಗಡಿಲಿ ಇರೋದು ಖಾಲಿ ಆಗ್ಬೇಕು, ಜಾಸ್ತಿ ಹಣ ಬರ್ಬೇಕು ಅವ್ರಿಗೆ. ಆಮೇಲೆ ಶಿಫಾರಸ್ ಮಾಡದೇ ಇರೋ ಉತ್ಪನ್ನಗಳನ್ನೆಲ್ಲ ನಮ್ ರೈತರಿಗೆ ಕೊಟ್ಬಿಡೋದು, ಪ್ರಿಸ್ಕ್ರಿಪ್ಷನ್ ಇಲ್ಲ ಅವು. ಅದಕ್ಕೆ ನಾನು ಮೊನ್ನೆ ಪಾಲಿಸಿ ಮೇಕರ್ ಗೆ ಹೇಳ್ತಾ ಇದ್ದೆ ಸರ್, ಇಡೀ ದೇಶದಲ್ಲಿ ನಮ್ಮ ಅಗ್ರಿಕಲ್ಚರ್ ಗೆ ಏನಾದ್ರು ಸ್ವಲ್ಪ ನಾವು ಒಳ್ಳೇದು ಮಾಡಬೇಕು ಅಂದ್ರೆ ಈ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಹೆಂಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡಿದ್ಮೇಲೆ ನೀವು ಮೆಡಿಕಲ್ ಶಾಪ್ ಹೋದ್ರೆ ಔಷಧಿ ಕೊಡ್ತಾರೆ, ಆ ಒಂದು ಪರಿಕಲ್ಪನೆ ಇಡೀ ದೇಶಾದ್ಯಂತ ಬರಬೇಕು ನಮ್ಮ ದೇಶದಲ್ಲಿ, ಅವಾಗ ಒಂದು ಜವಾಬ್ದಾರಿ ಬರ್ಬೋದು ಎಲ್ರಿಗೂ ಅಂತ. ಒಂದು ಅನವಶ್ಯಕವಾದ ಖರ್ಚು ಹೆಚ್ಚಾಗ್ತಾ ಇದೆ ಖಂಡಿತವಾಗ್ಲಿ ಸರ್. ಸುಮಾರು ನಮಗೆ ಎಕರೆಗೆ ಒಂದು 60 ಕೆಜಿದು ಒಂದು 20 ಚೀಲದ್ದು ಬಿತ್ತನೆ ಉಪಯೋಗಿಸ್ತಾರೆ ಸರ್. ಈ ಬಿತ್ತನೆ ಶುಂಠಿಗೂ ಕಮರ್ಷಿಯಲ್ ಶುಂಠಿಗೂ ಚೀಲಕ್ಕೆ 500 ರೂಪಾಯಿಂದ 600 ರೂಪಾಯಿ ವ್ಯತ್ಯಾಸ ಇರುತ್ತೆ. ಹೌದು, ಕಮರ್ಷಿಯಲ್ ಶುಂಠಿ 2000 ಇದೆ ಅಂದ್ರೆ ಬಿತ್ತನೆ ಶುಂಠಿ ಸುಮಾರು 2800-3000 ನಡೆಯುತ್ತೆ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಈ ಬಿತ್ತನೆ ಶುಂಠಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 20 ಚೀಲ ಬೇಕು ಅಂದ್ರೆ 3000 ರೂಪಾಯಿ ಚೀಲ ಅಂದ್ರೆ ಅದೇ 60,000 ರೂಪಾಯಿ ದುಡ್ಡಾಗುತ್ತೆ. ಹೌದು, ಅದನ್ನ ಉಳಿಸ್ಕೊಳಕ್ ಸಾಧ್ಯತೆ ಇದೆ ರೈತರು. ಹೆಂಗೆ ಅಂದ್ರೆ ಈಗ ನೀವು ಮುಂದಿನ ವರ್ಷ ಶುಂಠಿ ಮಾಡಬೇಕು ಅಂತ ಇರ್ತೀರಿ, ಈ ವರ್ಷನೇ ನೀವು ಒಂದ್ ಎಕರೆಲ್ ಹಾಕದ್ ಬೇಡ ಸರ್, ಒಂದ್ 5 ಗುಂಟೆ ಅಥವಾ 6 ಗುಂಟೆನಲ್ಲಿ ಹಾಕೊಂಡ್ರೆ ನಿಮಗೆ ಒಂದಲ್ಲ 2 ಎಕರೆಗೆ ಆಗೋಷ್ಟು ಬಿತ್ತನೆ ನೀವೇ ಬೆಳ್ಕೋಬಹುದು, ಅಲ್ಲೇ 30,000-40,000 ರೂಪಾಯಿ ಉಳಿಸ್ಬಿಡ್ಬೋದು ನೀವು. ಇದನ್ನ ಯಾಕೆ ಮಾಡ್ಬೇಕು ಅಂತ ರೈತರು ಹೇಳ್ತಾ ಇದೀನಿ ನಾನು ಒತ್ತಿ ಅಂತ ಹೇಳಿದ್ರೆ ಸರ್, ಈ ಶುಂಠಿನಲ್ಲಿ ಮೂಲ ಸಮಸ್ಯೆ ಅಂದ್ರೆ ಕೊಳೆ ರೋಗ. ಈ ಕೊಳೆಯ ಮೂಲ ಇರದೇ ಈ ಬಿತ್ತನೆ ಗಡ್ಡೆನಲ್ಲಿ, ಅದು ಮಣ್ಣಿನಿಂದ ಹರಡುತ್ತೆ ಮತ್ತೆ ಈ ಗಡ್ಡೆಗಳಿಂದನೂ ಹರಡುತ್ತೆ. ಆಮೇಲೆ ನೀವು ಬಿತ್ತನೆ ಹೊರಗಡೆಯಿಂದ ಖರೀದಿ ಮಾಡುವಾಗ ನಿಮಗೆ ಬಹಳಷ್ಟು ಸಲ ಗೊತ್ತಿರೋದಿಲ್ಲ ಅದು ಎಲ್ಲಿ ಬೆಳೆದಿದ್ದಾರೆ, ಯಾರು ಬೆಳೆದಿದ್ದಾರೆ, ಹೆಂಗ್ ಬೆಳೆದಿದ್ದಾರೆ. ಎಷ್ಟು ಸರಿ ಹೋಗಿ ಆ ತೋಟ ನೋಡಿರ್ತೀರಿ ನೀವು? ನಾವ್ ಹೇಳ್ತೀವಿ ಒಂದು 3 ತಿಂಗಳಾದ್ಮೇಲೆ ಅಥವಾ 1 ತಿಂಗಳಿಗೆ 1 ಸರಿ ಹೋಗಿ ನೀವು ಬಿತ್ತನೆ ಆಯ್ಕೆ ಮಾಡ್ತಕ್ಕಂತ ಒಂದು ತಾಕನ್ನ ನೀವು ಪರಿವೀಕ್ಷಣೆ ಮಾಡಬೇಕು, ನೋಡ್ಬೇಕು ಅಲ್ಲಿ. ಬೆಳೆದಿರೋರು ಏನ್ ಮಾಡ್ತಾರೆ ಸರ್, ಅವ್ರು ಹೇಳಲ್ಲ ಕೊಳೆ ಬಂದಿದ್ರು, ಕೊಳೆ ಇಲ್ಲ ಅಂತಾನೆ ಹೇಳ್ತಾರೆ ಅವ್ರು. ಬಿತ್ತನೆ ಮೂಲದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರಲ್ಲ. ಒಂದೇದು, ನಿಮ್ಮ ಮಣ್ಣಲ್ಲಿ ಕೊಳೆಯ ಅಂಶ ಇಲ್ಲ, ನಿಮ್ಮ ಬಿತ್ತನೆಯಲ್ಲಿ ಯಾವುದೇ ಕೊಳೆ ರೋಗ ಇಲ್ಲ ಅಂದ್ರೆ ನೀವು 50% ಗೆದ್ದಂಗೆ ಸರ್ ಶುಂಠಿ ಕೃಷಿನಲ್ಲಿ. ಈ ವರ್ಷ ಆಲೂಗಡ್ಡೆ ಹಾಕಿರ್ತಾರೆ, ನೆಕ್ಸ್ಟ್ ಇಯರ್ ಅಲ್ಲಿಗೆ ಶುಂಠಿ ಹಾಕ್ತೀವಿ ಅಂತ ಹೊರಡ್ತಾರೆ. ಎರಡಕ್ಕೂ ಈ ಕೊಳೆ ರೋಗ ಕಾಮನ್ ಸರ್, ಅದು ಒಂದು ಅಂದಾಜಿರೋದಿಲ್ಲ. ನೀವು ಅಂತ ಜಮೀನಲ್ಲಿ ಏನಾದ್ರು ಮತ್ತೆ ಶುಂಠಿ ಹಾಕಿ ನೀವು ಬಿತ್ತನೆ ಗಡ್ಡೆನಲ್ಲಿ ಕೊಳೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಬೆಳೆ ನಾಶ ಆಗೋಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ಏನು ಅಂದ್ರೆ, ಸಾಧಾರಣ ನೀವು ಬೆಳೆ ಹಾಕಿದ್ಮೇಲೆ ಒಂದು 3 ತಿಂಗಳು ಅದ್ರಲ್ಲಿ ಕೊಳೆ ಇರ್ಲಿ ಇಲ್ಲದೆ ಇರ್ಲಿ ಆ ಲಕ್ಷಣಗಳು ಗೋಚರಿಸೋದೇ ಇಲ್ಲ. ಯಾವಾಗ ಗೋಚರಿಸಕ್ ಶುರುವಾಗುತ್ತೆ ಅಂದ್ರೆ ಸರ್, ಮಳೆಗಾಲ ಶುರುವಾಗುತ್ತೆ. ಯೂಶ್ವಲಿ ಏನ್ ಮಾಡ್ತಾರೆ ಮೈಸೂರು, ಪಿರಿಯಾಪಟ್ಟಣ, ಕೋಟೆ ಅಥವಾ ಕೊಡಗಿಗೆ ಬಂದ್ರೆ ಈ ಫೆಬ್ರವರಿಯಿಂದ ಏಪ್ರಿಲ್ ಟೈಮಲ್ಲಿ ನಾಟಿ ಮಾಡ್ತಾರೆ ಸರ್ ಶುಂಠಿನ. ಒಂದ್ 3 ತಿಂಗಳು ಅಂದ್ರೆ ನಿಮಗೆ ಜೂನ್ ಜುಲೈಗೆ ಮಳೆನೂ ಶುರುವಾಗುತ್ತೆ, ಆಗ ಕೊಳೆ ಕಾಣಿಸಕ್ ಶುರುವಾಗುತ್ತೆ. ರೈತರಿಗೆ ನಂದು ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ನಿಮಗೆ ಬೇಕಾಗಿರ್ತಕ್ಕಂತ ಬಿತ್ತನೆ ಶುಂಠಿಯನ್ನ ನೀವು ಮುಂದಿನ ವರ್ಷದ ಫಸಲಿಗೆ ಈ ವರ್ಷನೇ ಪ್ಲಾನ್ ಮಾಡಿ ಹಾಕೋಬೇಕು ಸರ್. ಆಮೇಲೆ ಇನ್ನೊಂದು, 99% ರೈತರು ಯಾವುದೇ ವಿಜ್ಞಾನಿಗೂ ಬಿತ್ತನೆ ತಗೊಂಡೋಗಿ ತೋರ್ಸೋದಿಲ್ಲ, ಇದರಲ್ಲಿ ಯಾವ ಕೊಳೆ ಇದೆ ಅಥವಾ ನೆಮೆಟೋಡ್ ಇದೆಯಾ, ಕೆಂಪು ಕೊಳೆ ಇದೆಯಾ, ಬಾಡ್ ಕೊಳೆ ಇದೆಯಾ, ಹಸಿರು ಕೊಳೆ ಇದೆಯಾ. ಸರ್ಟಿಫೈಡ್ ಅಂತ ಪ್ರೋಗ್ರಾಮ್ ಇಲ್ಲ ಸರ್ ಇದರಲ್ಲಿ. ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ, ರಾಗಿ ಭತ್ತ ಇವಕ್ಕೆಲ್ಲ ನಾವು ಟ್ರೂತ್ಫುಲ್ಲಿ ಲೇಬಲ್ಸ್ ಇಡು, ಫೌಂಡೇಶನ್ಸ್ ಇಡು, ಬ್ರೀಡರ್ ಸೀಡ್ ಅಂತ ಕರಿತಿರ್ಲ ಸರ್. ಆ ಒಂದು ಕಾನ್ಸೆಪ್ಟ್ ತಳಮಟ್ಟದಲ್ಲಿ ಎಲ್ಲೂ ಇಲ್ಲ ಸರ್. ಇದು ಸುಮ್ನೆ ರೈತರಿಂದ ರೈತರಿಗೆ ಎಕ್ಸ್ಚೇಂಜ್ ಆಗುತ್ತೆ, ಕೆಲವೊಂದ್ ಟೈಮ್ ಬೇರೆ ರಾಜ್ಯದಿಂದ ಬೀಜ ಬರುತ್ತೆ. ಹಂಗಾಗಿ ಇವೆಲ್ಲ ತುಂಬಾ ಸೂಕ್ಷ್ಮಗಳಿದಾವೆ. ನಮ್ಮ ರೈತರು ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಬೇಕಾಗಿರೋ ಬಿತ್ತನೆನ ಅವರೇ ಬೆಳ್ಕೋಬೇಕು. ಇನ್ ಕೇಸ್ ಆಗಿಲ್ಲ ಅಂದ್ರೆ ಅವ್ರು ಯಾರ ಹತ್ರ ಬಿತ್ತನೆ ತಗೋತೀವಿ ಅಂತ ಒಂದು ಅಂದಾಜು ಇರುತ್ತಲ್ಲ, ಆ ತಾಕ್ಗಳನ್ನ ಪದೇ ಪದೇ ಹೋಗಿ ನೋಡ್ಬೇಕು, ಅಟ್ಲೀಸ್ಟ್ ಒಂದ್ ತಿಂಗಳಿಗೆ ಒಂದ್ಸರಿ ನಾವು ನೋಡ್ಬೇಕಾಗುತ್ತೆ. ಮೂರನೇದು, ಅವರಿಂದ ಖರೀದಿ ಮಾಡಿದ್ಮೇಲೂ ಕೂಡ ಸರಿಯಾಗಿ ಶೇಖರಣೆ ಮಾಡ್ಕೊಳೋದು, ಸರಿಯಾಗಿ ಉಪಚಾರ ಮಾಡೋದು, ಮತ್ತೆ ಜಮೀನಲ್ಲೂ ನೀವು ಪರೀಕ್ಷೆ ಮಾಡಬಹುದು ಅದ್ರಲ್ಲಿ ಏನಾದ್ರು ಕೊಳೆ ಇದೆಯಾ ಇಲ್ವಾ ಅಂತ, ನೀವು ಮಣ್ಣಲ್ಲಿ ಜಂತು ಹುಳ ಇದೆಯಾ ಇಲ್ಲ ಅಂತ ನೀವು ಬೆಳೆ ಮಾಡಕ್ ಮುಂಚೆನೆ ಪರೀಕ್ಷೆ ಮಾಡಬಹುದು. ಹೇಗೆ ಸರ್? ಹೇಗೆ ಅಂದ್ರೆ, ನಮಗೆ ಮಣ್ಣಿನ ಮಾದರಿಯನ್ನ ನೀವು ತಂದ್ಕೊಟ್ರೆ ನಾವು ಪರೀಕ್ಷೆ ಮಾಡಿ ಹೇಳ್ತೀವಿ ಸರ್, ಅದನ್ನ ನಾವು ಇಲ್ಲಿ ಕಲ್ಚರ್ ಮಾಡ್ತೀವಿ. ರೈತರು ಬಿತ್ತನೆಲ್ಲೂ ಇಲ್ಲ ಅಂತ ಖಾತ್ರಿ ಮಾಡ್ಕೋಬೇಕು, ಜಮೀನಲ್ಲೂ ಕೊಳೆ ಇಲ್ಲ ಅಂತ ಖಾತ್ರಿ ಮಾಡ್ಕೋ. ಇನ್ ಕೇಸ್ ಅವ್ರೇನಾದ್ರೂ ಈ ಮೆಣಸಿನ್ಕಾಯಿ ಟೊಮೆಟೊ ಆಲೂಗಡ್ಡೆ ಇವೇನಾದ್ರೆ ಈ ರೋಗ ಬರ್ತಕ್ಕಂತ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ ಸರ್. ಮೂರ್ನಾಲ್ಕು ಸಾವಿರ ರೈತರು ನನಗೆ ಪರಿಚಯ ಇದ್ದಾರೆ ಸರ್, ಶುಂಠಿ ಬೆಳೆಯವರೇನೆ. ಅವ್ರಿಗೆ ನಾನು ಸುಮಾರು 5-6 ವರ್ಷದಿಂದ ಕಂಟಿನ್ಯೂಸ್ ತರಬೇತಿಗಳು ನಿರಂತರವಾಗಿ ಅವರಿಗೆ ಫೋನ್ಗಳಲ್ಲಿ ವಾಟ್ಸ್ಆಪ್ಗಳಲ್ಲಿ ಮತ್ತೆ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳು ಮಾಡಿ ಇಷ್ಟೊಂದು ಒಡನಾಟ ಇರೋದ್ರಿಂದ 4-5 ಲಕ್ಷ ಖರ್ಚು ಮಾಡ್ತಾ ಇದ್ರಲ್ಲ ಸರ್, ಅದನ್ನ 1.5-2 ಲಕ್ಷಕ್ಕೆ ತರಿಸಿದೀನಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಈಗ ಉಳಿಸಿದ್ದು ಗಳಿಸಿದಂಗೆ ಅಂತೀವಿ ನಾವು. ಹೌದು, ನಿಜ. ಮೊದಲೇ ರೇಟ್ ಇಲ್ಲ ಶುಂಠಿಗೆ. ಒಂದು, ನಾವು ಉತ್ಪಾದನಾ ವೆಚ್ಚವನ್ನ ಆದಷ್ಟು ಕಡಿಮೆ ಮಾಡಬೇಕು. ಹಂಗಂತ ನೀವು ಏನು ಮಾಡಬೇಡಿ, ಅದಕ್ಕೆ ಉಪಚಾರ ಮಾಡಬೇಡಿ, ಗೊಬ್ಬರ ಹಾಕ್ಬೇಡಿ, ನಿರ್ವಹಣೆ ಸರಿಯಾಗಿ ಮಾಡಬೇಡ್ರಿ ಅಂತಲ್ಲ. ವಿಜ್ಞಾನವನ್ನ ಬಳಕೆ ಮಾಡಿಕೊಂಡು ಎಷ್ಟು ಬೇಕೋ, ಯಾವಾಗ ಬೇಕೋ, ಯಾವ ರೀತಿ ಬೇಕೋ ಇಷ್ಟನ್ನ ಮಾತ್ರ ನಾವು ಕೊಟ್ಕೊಂಡು ಉತ್ಕೃಷ್ಟವಾದ ಒಂದು ಉತ್ಪಾದನೆ ಅಥವಾ ಉತ್ಪಾದಕತೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ ಸರ್. ಶುಂಠಿ ಚೆನ್ನಾಗಿ ಬಂದಿದೆ ಅಂತ ರೇಟ್ ಇಲ್ಲ, ಈಗ ನೋಡಿ 500 ರೂಪಾಯಿ ಕೇಳೋರು ಇಲ್ಲ, ಕೇಳೋರು ಇಲ್ಲ ಸರ್. ಈಗ ಒಂದ್ ಎಕರೆಗೆ ಒಂದು 300 ಬ್ಯಾಗ್ ಇಳುವರಿ ಬಂತು ಅಂತ ಇಟ್ಕೊಳ್ಳಿ, 1.5 ಲಕ್ಷ ಆಯ್ತು. ನೀವೆಷ್ಟು ಖರ್ಚು ಮಾಡಿದಿರಿ? ಹೆಚ್ಚು ಕಡಿಮೆ 3-3.5 ಲಕ್ಷ ಖರ್ಚು ಮಾಡಿರ್ತೀರಿ, ನೀವು ಸಾಲಗಾರರಾಗಿರ್ತೀರಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ದಿಢೀರ್ ನಂಗೆ ಶ್ರೀಮಂತರಾಗಬೇಕು, ಸಖತ್ ದುಡ್ಡು ಬಂದ್ಬಿಡ್ಬೇಕು ನಮ್ಗೆ, ಈ ತರ ಒಂದ್ ಮೆಂಟಾಲಿಟಿ ರೈತರಲ್ಲೂ ನಿಜವಾಗ್ಲೂ ಕಾಣಿಸುತ್ತೆ ಸರ್. ನಮ್ಗೆ ಒಂದ್ ಎಕರೆ ಇದೆ ಅಂದ್ರೆ ಒಂದೇ ಬೆಳೆ ಮಾಡ್ಬೇಡ್ರಪ್ಪ, ಅಟ್ ಲೀಸ್ಟ್ 4 ಬೆಳೆ ಮಾಡ್ಕೊಳ್ರಿ, 2 ಹೋದ್ರೆ 2.5 ಸ್ವಲ್ಪ ಉಳ್ಕತ್ತೀರ. ಇಲ್ಲ, ಅವರು ಒಂಥರ ಭಾರತೀಯ ಕೃಷಿ ಮುಂಗಾರಿನ ಜೊತೆ ಜೂಜಾಟ ಅಂತೀವಲ್ಲ, ಹಂಗೆ ಈ ಬಹುತೇಕ ಬೆಳೆಗಳ ಸಮಸ್ಯೆ ಇದೆ. ಆಗಿ ಇನ್ನೊಂದು ಏನಾಗುತ್ತೆ ಸರ್ ಅಂದ್ರೆ, ಈಗ ನೋಡಿ ಸಾಕಷ್ಟು ಸಾವಯವ ಅಂಶ ಇರಬೇಕು ಮಣ್ಣಿನಲ್ಲಿ, ಇಲ್ಲ ಅಂದ್ರೆ ನಾವು ಕೊಡಬೇಕಾಗುತ್ತೆ. ಅಟ್ ಲೀಸ್ಟ್ ಎಕರೆಗೆ ಒಂದು 1 ಟನ್ನರ ನಾವು ಹಟ್ಟಿ ಗೊಬ್ಬರ ಹಾಕ್ರ ಅಂತೀವಿ ನಾವು. ಈಗ ಹಟ್ಟಿನೂ ಇಲ್ಲ, ಹಸುನೂ ಇಲ್ಲ, ಇನ್ ಗೊಬ್ಬರ ಎಲ್ಲಿಂದ ಬರ್ಬೇಕು ಸರ್? 50-60 ಸಾವಿರ ರೂಪಾಯಿ ಖರ್ಚು ಮಾಡಿ ಬೇರೆ ಕಡೆಯಿಂದ ತಗೊಂಬರ್ತಾರೆ ಸರ್ ಈ ಸಾವಯವ ಗೊಬ್ಬರನ. ಸಾವಯವ ಅಂದ್ರೆ ನೀವು ಯಾವ್ದನ್ನು ಆಚೆಯಿಂದ ತರಂಗಿಲ್ಲ, ಎಲ್ಲ ಜಮೀನಲ್ಲೇ ನೀವೇ ಉತ್ಪಾದನೆ ಮಾಡ್ಕೋಬೇಕು ಅಂತ. ಅದನ್ನ 90% ಜನ ರೈತರು ಮಾಡೋದಿಲ್ಲ ಸರ್. ಎಲ್ಲದಕ್ಕೂ ನಾವು ಹೊರಗಡೆ ಅವಲಂಬನೆ, ಮತ್ತೆ ಬಿತ್ತನೆ ಹೊರಗಡೆಯಿಂದ ತರ್ತೀವಿ, ಜಮೀನು ಗುತ್ತಿಗೆ ತಗತ್ತೀವಿ, ಮತ್ತೆ ಇರಿಗೇಷನ್ ಸಿಸ್ಟಮ್ ಮಾಡ್ತಾರಲ್ಲ ಸರ್, ಅದಕ್ಕೆ ಕನಿಷ್ಠ ಅಂದ್ರೆ 25-30 ಸಾವಿರ ರೂಪಾಯಿ ಈ ಸ್ಪ್ರಿಂಕ್ಲರ್ ವ್ಯವಸ್ಥೆಗೆ ಬೇಕಾಗುತ್ತೆ. ಇದೆಲ್ಲ ಸೇರ್ಕೊಂಡು ಶುಂಠಿ ಉತ್ಪಾದನಾ ವೆಚ್ಚ ಬಹಳ ಜಾಸ್ತಿ ಆಗಿದೆ. ಹಂಗಾಗಿ ನಾವು ಇದನ್ನ ಕಡಿಮೆ ಮಾಡ್ಕೊಳಕ್ಕೆ ಸಾಕಷ್ಟು ತಂತ್ರಜ್ಞಾನಗಳನ್ನ, ಸಾಕಷ್ಟು ದಾರಿಗಳನ್ನ ತೋರಿಸಿದೀವಿ ಸರ್ ರೈತರುಗಳಿಗೆ. ಶುಂಠಿ ಹೆಂಗೆ ಅಂದ್ರೆ, ನೀವು ಹಾಕಿದ ಮೇಲೆ ಒಂದು 2 ತಿಂಗಳು ಪ್ರಾರಂಭದಲ್ಲಿ ಬಹಳ ನಿಧಾನ ಬೆಳೆಯೋದು, ಅದು ಆಚೆ ಬರಕ್ಕೆನೆ 20 ದಿನ ಬೇಕು ಮೊಳಕೆ. ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಹಾಕಿದಾಗಿಂದ 2 ತಿಂಗಳು ತುಂಬಾ ನಿಧಾನ, 2-4 ತಿಂಗಳು ತುಂಬಾ ತ್ವರಿತವಾಗಿ ಬೆಳೆಯುತ್ತೆ ಸರ್. 4 ತಿಂಗಳಾದ್ಮೇಲೆ ಗಡ್ಡೆ ಕಟ್ಟುತ್ತೆ, ಇದು ಅದೊಂದು ಬೆಳೆಯುವ ರೀತಿ ಶುಂಠಿದು. ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕಪ್ಪ ನಾವಿಲ್ಲಿ ಅಂದ್ರೆ, ನಾವ್ ಈ ಗೊಬ್ಬರಗಳನ್ನ ಏನ್ ಕೊಡ್ತೀವಲ್ಲ, ಕೆಲವ್ರು ಏನ್ ಮಾಡ್ತಾರೆ, ಹಾಕ್ದಾಗ್ಲೇ ಸಿಕ್ಕಾಬಿಟ್ಟ ಗೊಬ್ಬರ ಹಾಕ್ಬಿಡೋದು, ಆಮೇಲೆ ಸುಮ್ಮನೆ ಬಿಡೋದು 2-3 ತಿಂಗಳು. ಇನ್ ಕೆಲವ್ರು ಏನ್ ಮಾಡ್ತಾರೆ, 4 ತಿಂಗಳಾದ್ಮೇಲೆ ಜಾಸ್ತಿ ಹಾಕಕ್ ಶುರು ಮಾಡ್ತಾರೆ, ತಗೊಳ್ಳೋದಿಲ್ಲ ಶುಂಠಿ. ಇನ್ನೊಂದು ಏನ್ ತಿಳ್ಕೊಂಡಿದ್ದಾರೆ ರೈತರು ಅಂದ್ರೆ, ನಾವು ಜಾಸ್ತಿ ಗೊಬ್ಬರಗಳನ್ನ ಹಾಕಿದ್ರೆ ಶುಂಠಿ ತುಂಬಾ ಇಳುವರಿ ಬರುತ್ತೆ ಅನ್ನೋದು ಒಂದು ತಪ್ಪು ಅಭಿಪ್ರಾಯ ಇದೆ. ನನ್ನ ಪ್ರಕಾರ ಕಡಿಮೆ ಹಾಕಿ ಪರವಾಗಿಲ್ಲ, ಜಾಸ್ತಿ ಹಾಕಿದ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ. ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ನಾನು, ಈ ಮೈಸೂರು, ಪಿರಿಯಾಪಟ್ಟಣ, ಹುಣಸೂರು, ಕೋಟೆ ಇಲ್ಲೆಲ್ಲ ಅಡ್ಡಾಡಿದ್ವಿ ಈ ವರ್ಷ. ಅಲ್ಲಿ ಯಾವ ಶುಂಠಿ ನೋಡಿ ಎಲೆ ಬೆಳ್ಗಾಯ್ದು, ಅದನ್ನ ಸುಮಾರು ಒಂದು 50-60 ಸ್ಯಾಂಪಲ್ ಎಲ್ಲ ಅನಲೈಸ್ ಮಾಡಿ ನೋಡಿದಾಗ ಏನ್ ನಮಗೆ ಕಂಡು ಬಂತು ಅಂದ್ರೆ, ಈ ಫಾಸ್ಫರಸ್ ಅಂಶ ಏನಿದೆಯಲ್ಲ ಸರ್ ಮಣ್ಣಲ್ಲಿ, ರಂಜಕ, ಒಂದು ಮಣ್ಣಲ್ಲೇ ಜಾಸ್ತಿ ಇರತಕ್ಕಂತ ಫಾಸ್ಫರಸ್, ಎರಡನೇದು ನಮ್ ರೈತರಿಗೆ DAP ಮೇಲೆ ತುಂಬಾ ವ್ಯಾಮೋಹ ಸರ್. ಅದ್ ಯಾಕೆ ಅಂತ ಗೊತ್ತಿಲ್ಲ, ಈ ಕೂರ್ಗಲ್ಲೆಲ್ಲ ರೈತರುಗಳು ನೋಡಿದ್ರೆ ಅವರು ಬೋನ್ ಮಿಲ್ ಇಲ್ಲ ರಾಕ್ ಫಾಸ್ಫೇಟ್ ಬಳಕೆ ಮಾಡಿ ಇದ್ದು, ಸ್ವಲ್ಪ ಈ ಕಡೆ ಬಂದ್ರೆ ಈ DAP ಮೇಲೆ ಸಿಕ್ಕಾಬಿಟ್ಟೆ ಪ್ರೀತಿ ರೈತರಿಗೆ. ಶುಂಠಿ ನೋಡಿ 20 ಟನ್ ಹಸಿ ಶುಂಠಿ ಬಂದಿದೆ ಅಂದ್ರೆ ನಿಮ್ಗೆ ಒಂದ್ ಎಕರೆಗೆ 17 ಕೆಜಿ ರಂಜಕ ಇದ್ರೆ ಸಾಕು ಸರ್. ಇವ್ರು ಹಾಕಿರೋದು ನೀವು ವೆರಿಫೈ ಮಾಡಿದ್ರೆ 100-150-200 ಕೆಜಿ ವರೆಗೂ ಹಾಕಿರ್ತಾರೆ ಸರ್. ಅವಾಗ ಏನಾಗುತ್ತೆ ಅಂದ್ರೆ, ಪೋಷಕಾಂಶಗಳದ್ದು ದೊಡ್ಡ ವಿಜ್ಞಾನ ಸರ್ ಇದು. ದ ಮೊಮೆಂಟ್ ರಂಜಕ ಜಾಸ್ತಿ ಆಯ್ತು ಭೂಮಿನಲ್ಲಿ ಅಂದ್ರೆ ಕಬ್ಬಿಣದ ಫಾಸ್ಫೇಟ್ ಆಗಿ ಅದು ಸಿಗದೇ ಇರೋ ಸ್ಥಿತಿ ಕನ್ವರ್ಟ್ ಆಗ್ಬಿಡುತ್ತೆ ಭೂಮಿನಲ್ಲಿ. ಹಂಗಾಗಿ ಎಲ್ಲ ಎಲೆ ಬೆಳ್ಳಗಾಗ್ತವೆ, ನೀವ್ ಏನ್ ಸಿಂಪರಣೆ ಮಾಡಿದ್ರು ಸರಿಯಾಗೋದಿಲ್ಲ. ಅಂಗಡಿಯವ್ರ ಏನ್ ಮಾಡ್ತಾರೆ, ಸಿಲೇಟೆಡ್ ತರ ಸಾಕ್ರಿ, ಇನ್ಯಾವುದೋ ಒಂಥರ ಸಲ್ಫೇಟ್ ಹಾಕ್ರಿ ಅಂತ ಸುಮ್ನೆ ವಾರ ಹೊಡಸ್ತಾರೆ. ಇಲ್ಲಿ ಮೂಲ ಸಮಸ್ಯೆ ಇಲ್ಲಿ ರಂಜಕ ಜಾಸ್ತಿ ಆಗಿರೋದು. ಅದಕ್ಕೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಸರ್, ನಮ್ಮ ಹತ್ರ ಬರ್ತಕ್ಕಂತ ರೈತರುಗಳಿಗೆ ಕಂಪಲ್ಸರಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಮಾತ್ರ ನಾವು ನಿಮಗೆ ಪೋಷಕಾಂಶ ನಿರ್ವಹಣೆ ಹೇಳ್ಕೊಡ್ತೀವಿ, ಇಲ್ಲಾಂದ್ರೆ ನಮ್ಮ ಹತ್ರ ಬರಲೇಬೇಡಿ ಅಂತ ಹೇಳಿ. ಅನ್ನೆಸೆಸರಿ ಇಲ್ಲಿ ಎಕ್ಸ್ಪೆಂಡಿಚರ್, ಇಡೀ ಪೋಷಕಾಂಶಗಳಿಗೆ ಒಂದು 50 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಅಂದ್ರೆ ಗೊತ್ತಿಲ್ದೇನೆ ನೀವು ಕರೆಕ್ಟ್ ವೈಜ್ಞಾನಿಕವಾಗಿ ಮಾಡಿದ್ರೆ ಇಲ್ಲೂ ಒಂದು 50-60% ಉಳಿತಾಯ ಮಾಡಕ್ ಸಾಧ್ಯ. ಇದೊಂದು ಮುಖ್ಯವಾಗಿ ತಪ್ತಾ ಇದಾರೆ ಸರ್ ಜನ. ಎಲ್ಲಾ ಶುಂಠಿ ರೈತರಿಗೂ ಮೇನ್ ಕಾಡೋದು ಅಂದ್ರೆ ಕೊಳೆ ರೋಗ. ಇಲ್ಲಿ ಮೂರ್ ತರ ಕೊಳೆ ಬರ್ತದೆ ನಮ್ಗೆ. ಒಂದು ನಾವು ಕೆಂಪ್ ಕೊಳೆ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ನಾವು ಪಿಟಿಎಂ ಅಥವಾ ಸಾಫ್ಟ್ ರಾಟ್ ಅಥವಾ ಮೃದು ಕೊಳೆ ಅಂತ ಕರಿತೀವಿ. ಕೆಂಪ್ ಕೊಳೆ ಅಂತ ಬಹಳ ಪಾಪ್ಯುಲರ್ ಇದು. ಇನ್ನೊಂದು ಹಸಿರು ಕೊಳೆ, ಅದು ಈ ಬ್ಯಾಕ್ಟೀರಿಯಾದಿಂದ ಬರೋದು, ದುಂಡಾಣು ಅಂತ ಏನ್ ಕರಿತೀವಿ ಅದರಿಂದ ಬರುತ್ತೆ. ಕೆಂಪ್ ಕೊಳೆ ಬಂದ್ರೆ ಒಂದ್ ಪಕ್ಷದಲ್ಲಿ ಉಳಿಸ್ಕೋಬಹುದು ಬೆಳೆನ. ಈ ಹಸಿರು ಕೊಳೆ ಅಥವಾ ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಏನಾದ್ರು ಬಂದ್ರೆ ಉಳಿಸ್ಕೋಬಹುದು, ಬಟ್ ತುಂಬಾ ಕಷ್ಟ ಪಡ್ಬೇಕು ಸರ್. ರೈತರಲ್ಲಿ ಏನಿದೆ ಅಂದ್ರೆ ಒಂದ್ಸರಿ ಹಸಿರು ಕೊಳೆ ಬಂತು ಅಂದ್ರೆ ಮುಗಿತಪ್ಪ ನಮ್ ಶುಂಠಿ ಅನ್ನೋ ಒಂದು ಮನೋಸ್ಥಿತಿ ಇದೆ ಅವ್ರಿಗೆ. ಬಿಟ್ಬಿಡ್ತಾರೆ ಸರ್, ಅಲ್ಲಿ ಏನು ಮಾಡಕ್ ಹೋಗೋದಿಲ್ಲ. ಈಗ ಉತ್ತರ ಕನ್ನಡದಲ್ಲೆಲ್ಲ ಈ ಮಳೆ ಜಾಸ್ತಿ, ಹಸಿರು ಕೊಳೆ ಸಮಸ್ಯೆ ತುಂಬಾ ಸರ್. ಇನ್ನೊಂದು ಬಾಡ್ ಕೊಳೆ ಅಂತ ಬರುತ್ತೆ ಸರ್. ಗಿಡ ಬಾಡ್ದಂಗ್ ಕಾಣಿಸ್ತಾ ಇರುತ್ತೆ, ಮತ್ತೆ ಬೆಲ್ಲದ ರೋಗ ಅಂತಾನು ಕರೀತಾರೆ ರೈತರು. ಬಾಡಿರುತ್ತೆ, ಹಳದಿ ಆಗಿರೋದಿಲ್ಲ, ಗ್ರೀನ್ ಇರುತ್ತೆ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ಇದು ಯಾವ ಕೊಳೆ ಅಂತ ನಮ್ ರೈತರು ನಿಖರವಾಗಿ ಗುರುತು ಮಾಡುವಲ್ಲಿ ಬಹಳ ಜನ ವಿಫಲ ಆಗ್ತಾರೆ. ಇದಕ್ಕೆ ಸಾಕಷ್ಟು ನೋಡಿ, ಈಗ ಗೋಣಿಕೊಪ್ಪದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಮೈಸೂರಲ್ಲಿ ನಮ್ ಕಾಲೇಜ್ ಇದೆ, ಇಲಾಖೆಗಳಿರ್ತವೆ, ವಿಜ್ಞಾನಿಗಳಿರ್ತಾರೆ, ಆ ಕಡೆ ಪೊನ್ನಂಪೇಟೆಯಲ್ಲಿ ಫಾರೆಸ್ಟ್ರಿ ಕಾಲೇಜ್ ಇದೆ. ಎಲ್ಲ ವಿಜ್ಞಾನಿಗಳನ್ನ ರೈತರು ಬಳಸ್ಕೋಬೇಕು ಸರ್. ಇಲ್ಲಿ ವಿಜ್ಞಾನವನ್ನ ಸಮರ್ಪಕವಾಗಿ ಬಳಸಿದ್ದೇ ಆದ್ರೆ ಉತ್ಪಾದನಾ ವೆಚ್ಚವನ್ನ ಖಂಡಿತವಾಗ್ಲೂ 50-60% ಕಡಿಮೆ ಮಾಡಬಹುದು ಸರ್. ಇದು ನಾನು ಕಂಡುಕೊಂಡಿರ್ತಕ್ಕಂತ ಸತ್ಯ. ಇನ್ನೊಂದ್ ಏನಾಗುತ್ತೆ ಅಂದ್ರೆ ಸರ್, ಈಗ ಕೊಳೆ ರೋಗ ಬಂದಿರೋದು ಆ ರೋಗಾಣುಗಳೆಲ್ಲ ಭೂಮಿ ಒಳಗಡೆ ಇರುತ್ತೆ. ಟ್ರೀಟ್ಮೆಂಟ್ ಏನ್ ಮಾಡ್ತಾರೆ, ಸಿಂಪರಣೆ ಮಾಡ್ತಾರೆ. ಅಂದ್ರೆ ಮಣ್ಣೊಳಗಡೆ ರೋಗಾಣು ಇದೆ, ನೀವು ಮೇಲಕ್ ಸಿಂಪರಣೆ ಮಾಡ್ತಾ ಇದೀರಿ, ಯಾವ ರೀತಿನಲ್ಲಿ ನಿಮ್ಗೆ ನಿರ್ವಹಣೆ ಸಾಧ್ಯ ಅಲ್ವಾ? ಅದೇನಾರ ಅಂತರ್ವ್ಯಾಪಿ ಆಗಿದ್ರೆ ಓಕೆ, ಒಂದ್ ಸ್ವಲ್ಪ ಬೇರಿಗೆ ಹೋಗುತ್ತೆ ಅಂತ ಹೇಳ್ಬೋದು ನಾವು. ಅದೊಂದ್ ತಪ್ಪು ಮಾಡ್ತಾ ಇದಾರೆ. ಮತ್ತೆ ಇನ್ನೊಂದು, ಈ ಕೊಳೆ ರೋಗಗಳು ಹೆಂಗೆ ಅಂದ್ರೆ ಸರ್, ಮಳೆ ಜಾಸ್ತಿ ಆಗಿ, ತೇವಾಂಶ ಜಾಸ್ತಿ ಆಗಿ, ಡ್ರೈನೇಜ್ ಸರಿ ಇಲ್ಲ ಅಂದ್ರೆ ಬಹಳ ಪೀಡಾಗೆ ಇಡೀ ಜಮೀನಿಗೆ ಹರಡ್ಕೊಂಡ್ಬಿಡುತ್ತೆ. ಹಂಗಾಗಿ ಬರೀ ಬಸಿಗಾಲ್ವೆ ಅಥವಾ ಡ್ರೈನೇಜ್ ಅಂತ ಏನ್ ಕರಿತೀವಲ್ಲ, ಅದ್ ಒಂದನ್ನ ನೀವು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ 50% ರೋಗ ಗೆದ್ದಂಗೆ. ಏನ್ ಮಾಡ್ತಾರೆ ರೈತರು ಅಂದ್ರೆ, ಬರೀ ರಾಸಾಯನಿಕಗಳ ಮೇಲೆ ಅವಲಂಬನೆ ಆಗಿದ್ದಾರೆ ಸರ್. ಉಳಿದವೆಲ್ಲ ಬಿಟ್ಬಿಡ್ತಾರೆ, ಯಾರು ಕೊಳೆ ಬಂದಿದೆ ಬೆಳೆ ಉಳಿಸ್ಕೊಡಿ ಅಂತ ಲಾಸ್ಟ್ ಅಲ್ಬಿಡ್ತಾರೆ. ಯಾವುದೇ ಬೆಳೆ ಇರಲಿ, ಶುಂಠಿನಲ್ಲೂ ಅಷ್ಟೇ, ಎಲ್ಲಾ ಬೆಳೆಗಳನ್ನು ಅಷ್ಟೇ, ಪ್ರಾರಂಭದಿಂದ ಕೊನೆವರೆಗೂ ನಾವ್ ಹೆಂಗೆ ಒಂದು ಮಗುವನ್ನ ಎತ್ತು ಹೊತ್ತು ಸಾಕ್ತಿವೋ ಅದೇ ತರನಾದ ಶ್ರದ್ಧೆ ಬೇಕಾಗುತ್ತೆ. ಮತ್ತೆ ಈ ಒಂದು ವ್ಯವಸಾಯ ರಂಗದಲ್ಲಿ ಕೃಷಿಕರಿಗೆ ಮೋಸ ಮಾಡೋರು ಬಹಳಷ್ಟು ಜನ ಇದಾರೆ ಸರ್, ಬೀಜದಿಂದ ಮಾರ್ಕೆಟ್ ವರ್ಗುನು ಅವ್ರ ಮೇಲೆ ನಡೆಸೋದು ಎಲ್ಲದನ್ನು. ಹಂಗಾಗಿ ರೈತರುಗಳು ಬಹಳ ಗಮನ ಕೊಡ್ಬೇಕಾಗುತ್ತೆ. ಹತ್ತು ದಿನ ಶುಂಠಿ ಬೆಳೆದಿರೋರು ಒಂದ್ 3-4 ವರ್ಷ ಶುಂಠಿ ಬಿಟ್ಬಿಡಿ, ಬೆಳೆಯೋದೇ ಬೇಡ, ಅದ್ರ ತಂಟೆಗೆ ಹೋಗ್ಬೇಡಿ ಅಂತ. ಸುಮ್ನೆ ದುಡ್ಡು ಹಾಕ್ಬಿಟ್ಟು ಲಾಸ್ ಮಾಡ್ಕೊಳಕ್ ಯಾಕೆ ಬೆಳಿಬೇಕು? ಸ್ವಲ್ಪ ದುಡ್ಡು ಮಾಡ್ಕೋಬಹುದು ಅನ್ನೋ ಮನಸ್ಸು ಮಾಡಿದ್ರೆ ಕೆಲವರಾದ್ರೂ ಈ ತರಬೇತಿ ಇವೆಲ್ಲ ತಗೊಂಡು ವಿಜ್ಞಾನಿಗಳು ಸಂಪರ್ಕದಲ್ಲಿ ಇಟ್ಕೊಂಡು ಬಿತ್ತನೆ ಗಡ್ಡೆಗಾಗೇನೆ ಶುಂಠಿ ಬೆಳಿಬೇಕು ಸರ್. ಕಮರ್ಷಿಯಲ್ ಹೇಳ್ತಿಲ್ಲ ನಾನು, ಎಲ್ಲಾ ಕೇರ್ ತಗೊಂಡು ಈ ಜೀವಾಣು ಗೊಬ್ಬರಗಳು ಮತ್ತೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಎಲ್ಲ ಹೇಳಿದೀನಿ, ಒಳ್ಳೆ ಬಿತ್ತನೆ, ಒಳ್ಳೆ ತಳಿಗಳು ಇವನ್ನೆಲ್ಲ ಮಾಡಿ ನನ್ನ ವ್ಯವಸ್ಥಿತಗೆ ನನ್ನ ಜಮೀನಲ್ಲಿ ಸ್ವಲ್ಪನೂ ಕೊಳೆ ರೋಗನೇ ಇಲ್ಲ, ಜಂತು ಹುಳುಗಳು ಇಲ್ಲ, ಇಡೀ ಶುಂಠಿಯನ್ನ ನಾನು ಬಿತ್ತನೆಗೆ ಮಾರಬಹುದು ಅನ್ನೋ ಒಂದು ದೃಢ ಸಂಕಲ್ಪ ಮಾಡಿ ಆ ರೀತಿ ಬೆಳೆದ್ರೆ ಸ್ವಲ್ಪ ಅವರಿಗೆ ಮಾಲು ಖಾಲಿ ಆಗುತ್ತೆ ಒಂದು, ಎರಡನೇದು ಹೆಚ್ಚಿನ ಒಂದು ದರವನ್ನ ಕೊಡಿಸ್ಬೋದು ಸರ್. ಆಮೇಲೆ ಕ್ವಾಲಿಟಿ ಚೆನ್ನಾಗಿದ್ರೆ ಈ ಡ್ರೈ ಮಾಡೋರು ತಗೋತಾರೆ ಶುಂಠಿನ. ಎಲ್ಲಾ ಕಡೆ ಒಂದ್ 70% ಈ ರಿಯೋಡಿ ಜನ ಇರೋ ಏನು ಬೇರೆ ದೇಶದಿಂದ ಬಂದಿರತಕ್ಕಂಥ ತಳಿನೇ ಬಹಳ ಬೆಳೀತಾರೆ ಸರ್. ಆದ್ರೆ ಆ ತಳಿನ ನಾವು ಒಣಗ್ಸಕ್ ಆಗೋದಿಲ್ಲ. ಮೈಸೂರು ಕೂರ್ಗ್ ಇಲ್ಲೆಲ್ಲ ಈ ತಳಿನೇ ಜಾಸ್ತಿ ರಿಗೋಡಿ ಇದಾರೆ ರೈತರು. ಬಟ್ ಇದನ್ನ ನಾವು ಈ ಮೌಲ್ಯವರ್ಧನೆ ಮಾಡೋದು ಕಷ್ಟ. ಅಂದ್ರೆ ನಮಗೆ 6.5-7 kg ಹಾಕಿದ್ರೆ 1 kg ಒಣಶುಂಠಿ ಬರುತ್ತೆ, ಶ್ರಿಂಕ್ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ ಸರ್. ಅದಕ್ಕೆ ನಾವು ಹಿಮಾಚಲ್ ಅಂತ ಇನ್ನೊಂದು ಶುಂಠಿ ಇದೆ, ಮತ್ತೆ ಮಾರನ್ ಅಂತ ಒಂದು ಕೇರಳದ ಇದೆ, ಮಹಿಮಾ ಅಂತ ಒಂದು ಸುಧಾರಿತ ತಳಿ ಇದೆ, ಅವನ್ ಬೆಳ್ಕೊಂಡ್ರೆ ನಾವು ಒಣಶುಂಠಿ ಮಾಡಕ್ಕೆ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿ ಒಣಗಿಸ್ಲಿಕ್ಕೆ ಸಾಧ್ಯ ಇದೆ, ಯಾರ್ಯಾರು ಹಿಮಾಚಲ್ ತಳಿ ಬೆಳೆದಿದ್ದಾರೆ, ಯಾರ್ಯಾರು ಮಾರನ್ ಅಥವಾ ಮಹಿಮಾ ತಳಿ ಬೆಳೆದಿದ್ದಾರೆ, ಖಂಡಿತ ನೀವು ಅಟ್ಲೀಸ್ಟ್ ಒಂದು 50 ಭಾಗನಾರ ಈ ಸರಿ ಒಣಗಿಸಿ. ಒಣಗಿಸೋದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ ಸರ್, ಒಂದ್ 15 ದಿನ ಟೈಮ್ ಹಿಡಿಯುತ್ತೆ. ಕ್ಲೀನ್ ಮಾಡ್ಕೋಬೇಕು ಶುಂಠಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ, ಒಂದ್ ರಾತ್ರಿ ನೀರಲ್ಲಿ ನೆನೆಸ್ಬಿಡ್ಬೇಕು, ಮರುದಿನ ಸಿಪ್ಪೆನ ಕೆರಿಬೇಕು ಸರ್. ಈ ಸಿಪ್ಪೆ ಕೆರೆಯ ಕೆಲಸ ಮಾತ್ರ ಕಾರ್ಮಿಕರ ಅವಲಂಬನೆ ಜಾಸ್ತಿ ಇದು, ಯಾಕೆಂದ್ರೆ ಒಂದ್ ಎಕರೆಗೆ 15-25 ಟನ್ ವರೆಗೂ ಶುಂಠಿ ಇಳುವರಿ ಸರಾಸರಿ ಬರೋದು. ಅದು ಹೆಂಗೆ ನಾವು ಸಿಪ್ಪೆ ಕೆರಿಬೇಕಪ್ಪ ಅಂದ್ರೆ ತಿರುಳಿಗೆ ಗಾಯ ಆಗ್ಬಾರ್ದು. ಸ್ಪೂನಲ್ಲೂ ಕೆರೆದ್ರು ಸಾಕು, ಇಲ್ಲ ಬಿದಿರು ಕಡ್ಡಿ ಬರ್ತದೆ ಸರ್, ಬಿದಿರು ಕಡ್ಡಿನಲ್ಲಿ ಸ್ವಲ್ಪ ಕೆರಿಬೇಕು, ಅರ್ಧ ಹಂಗೆ ಇರ್ಬೇಕು ಸರ್, ಅವಾಗ ಫಾಸ್ಟ್ ಆಗಿ ಒಣಗುತ್ತೆ ಶುಂಠಿ ಅಂತ. ಅದನ್ನ ಒಂದ್ ವಾರ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನಾವು ಈ ಸುಣ್ಣದ ನೀರಲ್ಲಿ ನೆನೆಸಿಡ್ಬೇಕು, ಒಂದು 100 ml 2 g ಅಥವಾ 20 g ಒಂದ್ ಲೀಟರ್ಗೆ ಸುಣ್ಣ. ಈ ಸುಣ್ಣದ ನೀರ್ ಮಾಡ್ಕೊಂಡು ಒಂದ್ 6 ಗಂಟೆ ಒಣಗಿಸ್ಬೇಕು, ಯಾಕಂದ್ರೆ ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಅದು ಬೇಗ ಒಣಗುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ, ಮತ್ತೆ ನೀವು ಚೆನ್ನಾಗಿ ಸ್ಟೋರ್ ಮಾಡಬಹುದು ಶುಂಠಿನ ಅಂತ. ರೈತರಿಗೂ ಸ್ವಲ್ಪ ತಾಳ್ಮೆನೂ ಇರಬೇಕಾಗುತ್ತೆ, ತಾಳದವನು ಬಾಳಿಯಾನು ಅಂತೀವಲ್ಲ, ಈಗ ನೋಡಿ ಇವನ್ನೆಲ್ಲ ತಿಳ್ಕೊಬೇಕು, ಈ ತರ ಒಣ ಶುಂಠಿ ಮಾಡೋದಂಗೆ ಅಥವಾ ಬೇರೆ ಏನಾರ ಮೌಲ್ಯವರ್ಧನೆ ಮಾಡಬಹುದಾ, ಏನಾರ ಮಾರ್ಗ ಇದೆಯಾ, ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಬಹಳಷ್ಟು ಜನ ಈ ಶುಂಠಿ ಬೆಳೆದ್ರೆ ಭೂಮಿ ಬರಡಾಗುತ್ತೆ ಹಾಳಾಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಯಾವುದೇ ಬೆಳೆ ಬೆಳೆದ್ರು ಅದು ಇಂತಿಷ್ಟು ಉತ್ಪಾದನೆ ಬಂದಿದೆ ನಮ್ಗೆ ಅಂದ್ರೆ ಮಣ್ಣಿಂದ ಇಷ್ಟು ಪೋಷಕಾಂಶಗಳನ್ನ ತಗೊಂಡೇ ತಗೊಳುತ್ತೆ, ರಾಗಿನೂ ತಗೊಳುತ್ತೆ, ಜೋಳನೂ ತಗೊಳುತ್ತೆ, ಬಾಳೆನೂ ತಗೊಳುತ್ತೆ, ಶುಂಠಿನೂ ತಗೊಳುತ್ತೆ. ಆದ್ರೆ ವೈಜ್ಞಾನಿಕವಾಗಿ ನಾವೇನ್ ನೋಡ್ತೀವಿ ಅಂದ್ರೆ ಈ ಎಲ್ಲಾ ಬೆಳೆಗಳು 1 ಎಕರೆಗೆ ಆ ಬೆಳೆ ಅವಧಿ ಮುಗಿದ್ಮೇಲೆ ಎಷ್ಟು ಪೋಷಕಾಂಶಗಳನ್ನ ತಗೊಂಡಿರುತ್ತೆ ಅಂತ ನಾವು ವಿಶ್ಲೇಷಣೆ ಮಾಡಬಹುದು. ಒಂದ್ 20 ಟನ್ ಹಸಿ ಶುಂಠಿ ನಿಮಗೆ ಇಳುವರಿ ಬಂದಿದೆ ಅಂದ್ರೆ ನಿಮ್ಮ ಮಣ್ಣಿಂದ ಒಂದು 70 kg ಸಾರಜನಕ ತಗೊಳುತ್ತೆ, ಒಂದು 17 kg ರಂಜಕ ತಗೊಳುತ್ತೆ, ಒಂದ್ 120 kg ಪೊಟ್ಯಾಶ್ ತಗೊಳುತ್ತೆ, ಒಂದ್ 10 kg ಸೆಕೆಂಡರಿ ನ್ಯೂಟ್ರಿಯೆಂಟ್ ತಗೊಳುತ್ತೆ. ಎಲ್ಲವೂ ಕೂಡ ವೈಜ್ಞಾನಿಕ ನಿರ್ವಹಣೆ ಸರ್. ವಿತರಣಾ ಅಧಿಕಾರಿಗಳು ಏನಿದಾರೆ ಸರ್, ಇಲಾಖೆ ಇರ್ಬೋದು, KVK ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಬಹಳ ಕರಾರುವಕ್ಕಾಗಿ ನಿಖರವಾಗಿ ಕೆಲಸ ಮಾಡ್ಬೇಕು ಸರ್ ಕ್ಷೇತ್ರ ಮಟ್ಟದಲ್ಲಿ. ಸರ್ ಎಲ್ಲವನ್ನೂ ಕೂಡ ವೈಜ್ಞಾನಿಕವಾಗಿ ನೀವು ವಿಶ್ಲೇಷಣೆ ಮಾಡ್ಬೇಕು. ಹುಣಸೂರ್ ಹತ್ರ ಒಬ್ರು ನಿಶಾಂತ್ ಅಂತ ರೈತರು 4 ಎಕರೆ ಶುಂಠಿನ ಕರ್ಲು ಮಣ್ಣಲ್ಲಿ ಮಾಡಿದ್ರು ಸರ್. ವಿಪರೀತ PH 3 ತಿಂಗಳಾದ್ಮೇಲೆ ಬಂದಿದ್ದಾರೆ ಸರ್ ನಮ್ಮ ಹತ್ರ, ಸರ್ ಶುಂಠಿ ಹಾಕ್ಬಿಟ್ಟಿದೀವಿ, ಫಸ್ಟ್ ಟೈಮು ಎಲೆ ಎಲ್ಲ ಬೆಳ್ಳಗಾಯ್ದವೆ, ಒಂದ್ಸರಿ ಬಂದ್ ನೋಡಿ ಎಂದು. ಆಯ್ತು ಅಂತ ಹೋಗಿ ನೋಡಿದೆ, ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅಂದ್ರೆ ಇಲ್ಲ ಸರ್ ಅಂದ್ರೆ. ಆಯ್ತು ಕೊಡಿ ಅಂತ ನಾನೇ ಸ್ಯಾಂಪಲ್ ತಗೊಂಡೋಗಿ ಕಾಲೇಜಲ್ಲಿ ಮಣ್ಣು ಪರೀಕ್ಷೆ ಮಾಡಿದ್ರೆ ರಸಸಾರ 9 ಸರ್ ಅದ್ರದ್ದು. ಮಾಮೂಲಿ ಬೆಳೆಗಳನ್ನ ಬೆಳೆಯೋದು ತುಂಬಾ ಕಷ್ಟ ಅಲ್ಲಿ. ಆ ಸ್ಟ್ಯಾಂಡಿಂಗ್ ಕ್ರಾಪ್ ನ ಆ ಒಂದು ಹಂತದಿಂದ ನಾವು ಈ ವಿಜ್ಞಾನವನ್ನ ಬಳಸ್ಕೊಂಡು ಎಲ್ಲಿವರೆಗೂ ತಗೊಂಡೋದ್ವಿ ಅಂದ್ರೆ ಎಕರೆಗೆ 25 ಟನ್ ಇಳುವರಿ ತಗ್ಸ್ಕೊತೀವಿ. 4 ಎಕರೆ ಶುಂಠಿ 100 ಟನ್ ಇಳುವರಿ ಬಂತವ್ರಿಗೆ ಹೈಯೆಸ್ಟ್. ಅದು ಸಾವಯವ ಕೃಷಿ ಇರಲಿ, ಸಾಂಪ್ರದಾಯಿಕ ಕೃಷಿ ಇರಲಿ, ಅಥವಾ ರಾಸಾಯನಿಕ ಕೃಷಿ ಇರಲಿ, ಎಲ್ಲಾ ಕಡೆಗೂ ಕೂಡ ಈ ವಿಜ್ಞಾನನೇ ಮೂಲ ತಳಹದಿ ಅನ್ನೋದು ನನ್ನ ಒಂದು ಇಲ್ಲಿವರೆಗಿನ ಅನುಭವ ಸರ್. ಶುಂಠಿಲಿ ಎಲೆಗಳು ಹಳದಿ ಆಗಕ್ಕೆ ಒಂದು 15-20 ಕಾರಣ ಕೊಡ್ಬೋದು ಸರ್. ನಿಜವಾಗ್ಲೂ ನಾವ್ ಏನ್ ಹೇಳ್ತಾ ಇದೀವಲ್ಲ ಅದರಿಂದನೇ ಆ ಲಕ್ಷಣ ಗೋಚರವಾಗಿದೆಯಾ ಅನ್ನೋದು ಖಾತ್ರಿ ಮಾಡ್ಬೇಕಲ್ಲ ಸರ್. ಹೌದು, ಅದಕ್ಕೆ ವಿಜ್ಞಾನ ಬೇಕು. ಇಡೀ ಜಮೀನಲ್ಲಿ ಒಂದ್ ಕಡೆ ಎರಡ್ ಕಡೆ ಕೊಳೆ ರೋಗ ಬಂದಿರುತ್ತೆ ಅಂದ್ರೆ ಇಡೀ ಜಮೀನ್ಗೆನೆ ನೀವು ಔಷಧಿ ಉಪಚಾರ ಮಾಡೋದ್ ಬೇಕಿಲ್ಲ ಸರ್. ಯು ಆರ್ ಡಂಪಿಂಗ್ ದ ಕೆಮಿಕಲ್ಸ್ ಟು ದ ಸಾಯಿಲ್. ಮುಂದಿನ ಸಲ ಶುಂಠಿ ಮಾಡ್ತೀವಿ ಅನ್ನೋರು ದಯಮಾಡಿ ವಿಜ್ಞಾನಗಳನ್ನ ಬಳಸ್ಕೊಳ್ಳೇಬೇಕು ಸರ್. ಬಹಳಷ್ಟು ಸಲಹೆಗಳನ್ನ ಕೊಟ್ರೆ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ನಮಸ್ಕಾರಗಳು. ಇದುವರೆಗೆ ಡಾಕ್ಟರ್ BS ಹರೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂಪರ್ಕಿಸಲು ಸಂಖ್ಯೆ 9480557634 9480557634. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಜರ್ಸಿ ಕ್ರಾಸ್ ಹಸುಗಳ ಸಾಕಣೆಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿಯ PT ಉತ್ತಮನ್ ಅವರು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಈರಮಂಡ ಹರಿಣಿ ವಿಜಯ್ ಕೊಟ್ಟಕತ್ತೀರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ, ಕೊಟ್ಟಕತ್ತೀರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ ಇದೇ 18 LNG ಇರೋತೊಂದಗೆತ್ತನೆ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಪ್ರದರ್ಶನ. ಬುಕಿಂಗ್ ಆಯ್ತು, ಸಂಪರ್ಕಿಸಿ ಪೊನ್ನಂಪೇಟೆ ಕೊಡವ ಸಮಾಜ. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ. ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ ಬುಕ್ಗಳು, ಪಠ್ಯ ಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ರೀ, ನಮ್ ಹೊಸ ಮನೆಗೆ ಈ ಹಳೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳೋಣ. ಹಾ, ನಾವಿವತ್ತೇ ಭಾರತೀಯ ರೇಡಿಯೋ ಹೊಸಗೋಗೋಣ, ಅಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಹಳೇದು ಕೊಟ್ಟು ಹೊಸದನ್ನ ತಗೊಳ್ಳೋಣ. ಬ್ರಾಂಡೆಡ್ ಎಲೆಕ್ಟ್ರಾನಿಕ್ ಐಟಮ್ಸ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ, ಹಿಲ್ ರೋಡ್, ಮಡಿಕೇರಿ. ಎಂಐ ಸ್ಟೋರ್ ಇದೀಗ ನಿಮ್ಮ ಸೋಮವಾರಪೇಟೆಯಲ್ಲಿ ಆರಂಭಗೊಂಡಿದೆ. ಟಿವಿ, ಮೊಬೈಲ್, ವಾಟರ್ ಪ್ಯೂರಿಫೈಯರ್ ಹಾಗೂ ಇನ್ನಿತರ ಎಂಐ ಉತ್ಪನ್ನಗಳು ಆನ್ಲೈನ್ ದರದಲ್ಲಿ ಲಭ್ಯ. 15,000 ರೂಪಾಯಿಗಿಂತ ಮೇಲ್ಪಟ್ಟ ಖರೀದಿಗೆ ಉಚಿತ ಉಡುಗೊರೆ. ಭೇಟಿ ನೀಡಿ ಎಂಐ ಸ್ಟೋರ್ ನಿಯರ್ ಪೋಸ್ಟ್ ಆಫೀಸ್, ಟೆಂಪಲ್ ರೋಡ್, ಸೋಮವಾರಪೇಟ್. ಮೊಬೈಲ್ 6366411186 ಹಾಗೂ ಕೊಯ್ನೂರ್ ರೋಡ್ ಅಪೋಸಿಟ್ BSNL ಆಫೀಸ್, ಮಡಿಕೇರಿ. ಕಾಲ್ 7338229086. ಸೋಮವಾರಪೇಟೆ ನಗರ ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಇದೀಗ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೌಲಭ್ಯ. ಅನ್ಲಿಮಿಟೆಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಪ್ಲಾನ್ಗಳು 100 MBPS ವರೆಗೆ, ಅನ್ಲಿಮಿಟೆಡ್ ಡೌನ್ಲೋಡ್ ಗಳೊಂದಿಗೆ ಕೇವಲ 530 ರೂಪಾಯಿಯಿಂದ ಆರಂಭ. ಅಲ್ಲದೆ ಮನೆ ಬಳಕೆ ಹಾಗೂ SME ಹಲವು ಪ್ಲಾನ್ಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಕನೆಕ್ಷನ್ ಗಾಗಿ ಸಂಪರ್ಕಿಸಿ ಕುಮಾರಧಾರ ಬ್ರಾಡ್ಬ್ಯಾಂಡ್ ಸರ್ವಿಸಸ್, ಸೋಮವಾರಪೇಟೆ. ಕಾಲ್ 0827684222 ಅಥವಾ 9482236705. ಪಿಯುಸಿ ಪೂರೈಸಿದ ಕೊಡಗಿನ ವಿದ್ಯಾರ್ಥಿಗಳೇ, ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಆಸಕ್ತಿ ಇದೆಯೇ? ಹಾಗಿದ್ದರೆ ಮಡಿಕೇರಿಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಗೀಕೃತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಿಮ್ಮ ಆಯ್ಕೆಯಾಗಿರಲಿ. ನುರಿತ ಶೆಫ್ಗಳಿಂದ ಗುಣಮಟ್ಟದ ಬೋಧನೆ, ಕೋರ್ಸ್ ನಂತರ ಪ್ರಸಿದ್ಧ ಹೋಟೆಲ್ ರೆಸಾರ್ಟ್ಗಳಲ್ಲಿ ಉದ್ಯೋಗದ ಅವಕಾಶ. ನಿಮ್ಮ ಹಾಸ್ಪಿಟಾಲಿಟಿ ಕನಸನ್ನು ನನಸಾಗಿಸಲು ಅಡ್ಮಿಷನ್ ಹಾಗೂ ವಿವರಗಳಿಗೆ ಸಂಪರ್ಕಿಸಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್, ಚರ್ಚ್ ಸೈಟ್ ಕಾಂಪ್ಲೆಕ್ಸ್, ಟೋಲ್ಗೇಟ್, ಮಡಿಕೇರಿ. ಕಾಲ್ 9448370818. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಗೋಣಿಗೊಪ್ಪ. ಇಂಡಿಯಾಸ್ ಸೇಫೆಸ್ಟ್ ವೆಹಿಕಲ್. ವಿವರಗಳಿಗೆ ಕಾಲ್ ಮಾಡಿ ಅಯ್ಯಪ್ಪ 9611300888. ನಿಮ್ಮ ಮೆಚ್ಚಿನ ಪುತ್ತೂರು ಹಾಗೂ ಬೆಳ್ತಂಗಡಿ ಮುಳಿಯಾದಲ್ಲಿ ಇದೇ September 8-20 ಚೈನ್ ಅಂಡ್ ಡೈಮಂಡ್ ಫೆಸ್ಟ್. ಆಕರ್ಷಣೀಯ ಚೈನ್ಗಳು ಮತ್ತು ಅತ್ಯುನ್ನತ ಗುಣಮಟ್ಟದ ವಜ್ರಾಭರಣಗಳು ಈ ಫೆಸ್ಟ್ನಲ್ಲಿ. ಪ್ರತಿ 25,000 ರೂಪಾಯಿ ಖರೀದಿಗೆ ಡಿಜಿಟಲ್ ಗಿಫ್ಟ್ ವೋಚರ್. ಅಲ್ಲದೆ ಆಕರ್ಷಕ ಉಡುಗೊರೆಗಳು. ನಿಮ್ಮ ಕಣ್ಮನ ಸೆಳೆಯುವ ಚೈನ್ ಹಾಗೂ ಡೈಮಂಡ್ ಆಭರಣಗಳ ಖರೀದಿಗೆ ಬನ್ನಿ ಮುಳಿಯಾ ಜುವೆಲ್ಸ್, ಪುತ್ತೂರು ಹಾಗೂ ಬೆಳ್ತಂಗಡಿ. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಸಂಭ್ರಮದ ಶ್ರೀ ಗೌರಿ ಗಣೇಶ ಹಬ್ಬಕ್ಕೆ ಸ್ಕೈ ಗೋಲ್ಡ್ ನ ಸಂತೋಷದ ಬಂಪರ್ ಕೊಡುಗೆ. ಬೆಳ್ಳಿ ಮೇಲೆ 25% ಡಿಸ್ಕೌಂಟ್. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ವಿರಾಜಪೇಟೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.

ಆತ್ಮೀಯ ಕೇಳುಗರೇ, ಇನ್ನು 7:50 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ ಉಳುವಾರನ ರೋಷನ್ ಅವರಿಂದ. ನಿಧನ ಸುದ್ದಿ. ನಾಪೊಕ್ಲು ವೇತು ಗ್ರಾಮತ್ರ ಕುಟ್ಟಂಜಟ್ಟಿರ ಪೌತಿ ನಂಜುಂಡಾಯಂಗಡಮೂ ಕಾಶಿ ಉತ್ತಯ್ಯಂಗ 78 ಪೈತಲ್ ಇಂದು ವೈಪತ್ತು 4:30 ಮರಣಪಟ್ಟಿತ್ತು. ಕುಟ್ಟಂಜಟ್ಟಿರ ಕಾಶಿ ಉತ್ತಯ್ಯಂಗಡ ಆಕೇರಿ ಕಾರ್ಯ ನಾಳೆ ಪೊಲಕ 12:00 ಅಯಂಗಡ ಒಕ್ಕ ತೂಟಂಗಳತ್ತು ನಡಪಂದು ಒಕ್ಕ ಕಾರ ಅರಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿಯ. ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30%.